ಸಧರ ಪರಮ ಪವಿತ್ರ ಮೋಷಿಕ ವಾಹನ ಮುನಿ ಜನ ಪ್ರೇಮ ಪಾಶಾಂಕುಶಧರ ಪರಮ ಪವಿತ್ರ ಮೋಷಿಕ ವಾಹನ ಮುನಿ ಜನ ಪ್ರೇಮ ಮೋದದಿ ನಿನ್ನಯ ಪಾದವ ಕೋರೋ ಮೋದದಿ ನಿನ್ನಯ ಪಾದವ ಕೋರೋ ಸಾಧು ವಂದಿತನೆ ಆದರದಿಂತಲ್ಲಿ ಆ ಸಾಧು ಬಂದಿದ್ದಾನೆ ಆದರ ನಿಂತಲಿ ಸರಸಿ ಜನಾಬ ಶ್ರೀ ಸರಸಿ ಜನಾಬ ಶ್ರೀ ಪುರಂದರ ವಿಠಲ ಸತ್ಯ ಕಪಣಿ ಗಜವದನ ಬೇಡುವೆ ನಿಸಂತಿ ಗಪನಿ ಸಂತಿ ಗಪನಿ ಸೀ ಗಪನಿ ಗಜವದನ ಬೇಡುವೆ ಸದ್ದಿ ಗಪನಿ ಸ ರೇ ಗಪನಿ ಗಜವದನ ಬೇಡುವೆ ಪಗ ನೀ ಪಗ ಸಾನಿ ಪಗ ರೀ ಸನಿ ಪಗ ಕರಿ ಸನಿ ಬ ಕರಿ ಸನಿ ಬ ರೀ ಸನಿ ಬಗ ಸತಿ ಗಪರಿ ಗಜವದನ ಬೇಡುವಿ ನಿಸದಿ ಪಾನಿ ಸದಿ ಗಪನಿ ಸದಿ ಗರಿ ಗರಿ ಸನಿ ಬಿಸನಿ ಬಗ ಸತಿ ಗಪನಿ ಗಜವದನ ಬೇಡುವಿ ಗಜವದನ ಬೇಡುವ ಸರಿ ಸತಿ ಕಬರಿ ಗಜ್ಜವರನ ಬೇಡುವೆ. ಕರಿದರಿ ಬಗರಿ ಸತತಿ ಸತಿ ಕಬರಿ ಗಜ್ಜವರನ ಬೇಡುವೆ. ಗದಿದನಿ ಬಿದನಿ ಬನಿ ಸದಿಗೆ ಗದಿದನಿ ಸದಿಗೆ ಗದಿದನಿ ಬನಿ ಸದಿ ಸಂದಿ ಗದಿದನಿ ಬಿದನಿ ಭಗ ಸದಿ ಕ ಬನಿ ಗಜ್ಜವದನ ಬೇಡುವೆ. ಸತ್ತಿದನಿ ಸಾತಿ ಸನಿ ಸತಿ ದಿದನಿ ಬನಿ ಸತಿ ದಿದನಿ ಸತನಿ ಬನಿ ಕರಿ ಸತ್ತಿದನಿ ಸತ್ತನಿ ಗತ್ತಿತ್ತನಿ ಸತ್ತಿ ಭಗ ಸತ್ತಿ ಕಬರಿ ಗಜ್ಜವದನ ಬೇಡುವೆ. ಪಗ ನಿ ಪಗ ಸಾನಿ ಪಗ ರಿಸನಿ ಪಗ ಗರಿಸನಿ ಪಗ ಗರಿಸನಿ ಪಗ ಗತ್ತಿಸನಿ ಪಗ ಪಗರಿ ಸರಿಗ ಗರಿ ಸತಿಗ ರಿ ಸತಿಗ ಸರಿಗ ಗಟಿ ಗಟಿ ಸದಿ ಗಾಗಿ ಸದಿ ಗಾಗಾರಿ ಗಿಗರಿ ಸದಿ ಸರಿ ಸಾರಿ ಸಿ ಸತಿ ಸತಿ ಸತಿ ಗಟಿ ಸತಿ ಸತಿ ಗಟಿ ಸತಿ ಸತಿ ಗಗ ಪಾಪ ಗಗ ನಿನಿ ಪಾಪ ಭಗ ಸಾಧನಿ ನೀನಿ ಪಾಪ ಭಗ ಗಿರಿ ಸಾಧನಿ ನೀನಿ ಪಾಪ ಭಗ ಗಗರಿ ರಿರಿ ಸಾಧನಿ ನೀನಿ ಪಾಪ ಭಗ ನೀನಿ ಪ ಸದನ ಇರಿ ಸಾಧನಿ ನೀ ಸಾಧನಿ ನೀರಿ ನೀ ಗರಿ ಬೇಡುವೇ.